ವ್ಯೋಮವಾಣಿ ತದೈವಾಭೂನ್ಮಾರ್ಷೆ ಖಿದ್ಯತಾಮಿತಿ ಉದ್ಯಮಸ್ಸ ಫಲಸ್ತೇಯಂ ಭವಿಷ್ಯತಿ ನ ಸಂಶಯ. ತದಾ ಗೋವಿಂದಂ ಸ್ಮೃತವತಿ ನಾರದೆ ತದೈವ ವ್ಯೋಮವಾಣಿ ಅಭೂತ್ ಕಾಚಿತ್ ಆಕಾಶವಾಣಿ ಅಭೂತ್ ಅಶರೀರಿಣಿ ವಾಣಿ ಅಭೂತ್ ಕಥಂ ಮಾ ಋಷೇ ಖಿದ್ಯತಾಮಿತಿ ಋಷೇ ಖೇದ ಮಾ ಭೂತ ಭವತಃ ಇತಿ ತೇ ಅಯಂ ಉದ್ಯಮ ಸಫಲ ತವ ಅಯಂ ಉದ್ಯಮ ಸಫಲ ಭವಿಷ್ಯತಿ ಅತ್ರ ಸಂಶಯ ನಾಸ್ತಿ. ಭಕ್ತ್ಯಾ ಸುತೌ ನಿದ್ರಾಯಾಃ ವಾರ್ಧಕ್ಯಾಚ್ಚ ಮುಕ್ತೌ ಭವಿಷ್ಯತಃ ಅತ್ರ ಸಂಶಯ ನಾಸ್ತಿ.